ಟಿಆರ್ಟಿಆರ್ ಮಿಲ್ಸ್ನಲ್ಲಿ 6 ಎಕರೆ ಭೂಸ್ವಾಧೀನ ಅಧಿಸೂಚನೆ ರದ್ದುಗೊಳಿಸಿದ ಹೈಕೋರ್ಟ್. ಕೋವಿಡ್ ಲಸಿಕೆ ಹಾಗೂ ಹಠಾತ್ ಹೃದಯಾಘಾತಕ್ಕೆ ಯಾವುದೇ ಸಂಬಂಧವಿಲ್ಲ, ಏಮ್ಸ್ ಪುನರುಚ್ಚಾರ. ತುಮಕೂರಿನಲ್ಲಿ ರೈಲ್ವೆ ಮೇಲ್ಸೇತುವೆ ನಿರ್ಮಾಣ ಕಾಮಗಾರಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಚಾಲನೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ವಿರುದ್ದ ಹೇಳಿಕೆ. ಬಿಜೆಪಿ ಪರಿಷತ್ ಸದಸ್ಯ ರವಿಕುಮಾರ್ ವಿರುದ್ದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಸಮಾಧಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ 90+ ನಾಟ್ ಔಟ್. ಅಚ್ಚ ಕನ್ನಡದ ಕೂಸು ಅಣ್ಣ ಬಾಂಡ್, ಜೇಮ್ಸ್ ಬಾಂಡಿಗೂನು ಬಾಸು ಅಣ್ಣ ಬಾಂಡ್, ಸೂರ್ಯನಿಗೆ ಅಲ್ಲ ರಾಮು ಅಣ್ಣ ಬಾಂಡ್, ಏರಿಯಾಗೆ ಚಂದ ಮಾವು ಅಣ್ಣ ಬಾಂಡ್. ಮಾಹಿತಿ ಮನರಂಜನೆ ಆಯ್ಕೆಯಲ್ಲಿ ಫಸ್ಟ್ ಅಂಡ್ ಬೆಸ್ಟ್. ಮುಂಜಾನೆಯಿಂದ ಮುಸ್ಸಂಜೆಯವರೆಗೂ, ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ. ನಿನ್ನ ಮುಖ ನೋಡಿ ಸುಪ್ರಭಾತ ಹಾಡಿ ಮುಂಜಾನೆಯನ್ನು ಸ್ವಾಗತಿಸುವ ಆಸೆ. 90 ವರ್ಷದ ಹಾದಿಯಲ್ಲಿ ಶ್ರೋತೃಗಳೊಂದಿಗೆ ಆಕಾಶವಾಣಿಯ ಬೆಸುಗೆ. ಮಾಸದ ಬಾನುಲಿ ಮತ್ತಷ್ಟು ಸ್ಥಿರವಾಗಿ ಎಂದೆಂದಿಗೂ ನಿಮ್ಮೊಂದಿಗೆ ಆಕಾಶವಾಣಿ. ನೀವಿರದೆ ನಾನಿಲ್ಲ, ನಾನಿರದೆ. ಸಮಯ 6:51. ಆಕಾಶವಾಣಿ ಆಕಾಶವಾಣಿ ಕೃಷಿರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತ ವೆಂಕಟಶ್ಯಾಮರೆಡ್ಡಿ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ಜನಪದ ಗೀತೆ ಕಾರ್ಯಕ್ರಮದಲ್ಲಿ ತಿಪಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಕೆಟಿ ಪರಮೇಶ್ವರಯ್ಯ ಮತ್ತು ಸಂಗಡಿಗರಿಂದ ತತ್ವ ಪದಗಳು. ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಕೇಳುಗರೆ, ಇವತ್ತು ನಾವು ಕ್ಯಾಪ್ಸಿಕಂ ಅಥವಾ ಡೊಣ್ಮೆಣಸಿಕಾಯಿ ಬೇಸಾಯದ ಬಗ್ಗೆ ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಆ ಪ್ರಗತಿಪರ ರೈತ, ಕೋಲಾರ ತಾಲೂಕಿನ ಮದನಹಳ್ಳಿಯ ಪ್ರಗತಿಪರ ರೈತ ವೆಂಕಟಶ್ಯಾಮರೆಡ್ಡಿ ಅವರ ಜೊತೆಗೆ ನಾವು ಮಾತಾಡ್ತಾ ಇದ್ದೇವೆ. ವೆಂಕಟಶ್ಯಾಮರೆಡ್ಡಿ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ತಾವು ಡೊಣ್ಮೆಣಸಿಕಾಯಿ ಅಂತೇವಲ್ಲ ಅಥವಾ ಕ್ಯಾಪ್ಸಿಕಮ್ ಅಂತ ಹೇಳ್ತೇವಲ್ಲ, ಅದರ ಬೇಸಾಯ ಮಾಡ್ತಾ ಇದ್ದೀರಿ? ಮಾಡ್ತಾ ಇದ್ದೀವಿ ಸರ್. ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ವೆಂಕಟಶ್ಯಾಮರೆಡ್ಡಿ ಅವರೇ? 5 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. ಯಾವ ಒಂದು ತಳಿಯ ಈ ಕ್ಯಾಪ್ಸಿಕಮ್ ಅನ್ನ ತಾವು ಬೇಸಾಯ ಮಾಡ್ತಾ ಇದ್ದೀರಿ? ರಿಜ್ವಾನ್ ತಳಿಯೆಲ್ಲ ಬೇಸಾಯ ಮಾಡ್ತೀವಿ ಸರ್. ರಿಜ್ವಾನ್ ಕಂಪನಿದ, ಅದರಲ್ಲಿ 2 ಕಲರ್ ಬರುತ್ತೆ, ರೆಡ್ ಮತ್ತೆ ಯೆಲ್ಲೋ, ಎರಡು ಹಾಕ್ಬೇಕು ಆಗುತ್ತೆ. ನಾವು ಮಾರಾಟ ಮಾಡ್ಬೇಕಂದ್ರೆ ಒಂದ್ ಹಾಕಿದ್ರೆ ಗ್ರಾಹಕರು ಬರೋದಿಲ್ಲ, ಹಂಗಾಗಿ ಎರಡನ್ನು ಇವಾಗ 10,000 ಸಸಿ ಹಾಕಿದ್ರೆ 5,000 ಯೆಲ್ಲೋ ಹಾಕ್ತಿವಿ, 5,000 ರೆಡ್ ಹಾಕ್ತಿವಿ ಸರ್. ಈಗ ತಾವು ಎಷ್ಟು ಅಳತೆ ಜಾಗದಲ್ಲಿ ತಾವು ಈ ಒಂದು ಕ್ಯಾಪ್ಸಿಕಮ್ ಬೇಸಾಯ ಮಾಡ್ತಾ ಇದ್ದೀರಿ? ಸರ್ಕಾರದಿಂದ ಸಹಾಯಧನ ಪಡ್ಕೊಂಡು 3 ಎಕರೆ ಗ್ರೀನ್ ಹೌಸ್ ಪಾಲಿ ಹೌಸ್ ಮಾಡಿಸ್ಕೊಂಡಿದ್ವಿ ಸರ್. ಈ 3 ಎಕರೆ ಎಲ್ಲನೂ ನಾವು ಕ್ಯಾಪ್ಸಿಕಮ್ ಬೆಳೆ ಮಾಡ್ತಾ ಇದೀವಿ ಸರ್. ಇದರ ನಿರ್ವಹಣೆ ಮತ್ತೆ ಇದಕ್ಕೆ ಏನೇನು ಸಸಿಗಳನ್ನು ಎಲ್ಲಿಂದ ತರ್ತೀರಿ ಅಥವಾ ತಾವೇ ಮಾಡ್ಕೋತೀರಾ, ಹೇಗೆ ಇದ್ರ ಬಗ್ಗೆ ಹೇಳಿ. ನಾವು ಸಸಿಗಳನ್ನ ನರ್ಸರಿಯಿಂದ, ಇದೆ ಅಂದ್ರೆ ಕ್ಯಾಪ್ಸಿಕಮ್ ಹಾಕುವಂತ ನರ್ಸರಿಗಳಿದಾವೆ ಸರ್, ಅಲ್ಲಿ ತರ್ತೀವಿ. ಪಾಲಿ ಹೌಸಲ್ ಮಾಡೋದ್ರಿಂದ ಇದಕ್ಕೆ ನೀರಿನ ನಿರ್ವಹಣೆ ಮತ್ತು ಕೀಟ ನಿರ್ವಹಣೆ ಎಲ್ಲ ತುಂಬಾ ಕಡಿಮೆ ಬೇಕಾಗ್ತದೆ, ಯಾಕಂದ್ರೆ ಇದರಲ್ಲಿ ಉತ್ತಮ ವಾತಾವರಣ ಇರೋದ್ರಿಂದ ಒಳ್ಳೆ ಬೆಳೆ ಬೆಳಿಬಹುದು. ಆಮೇಲೆ ನೀರು ಕಡಿಮೆ ಇದ್ರೂ ಸಹ ಇದರಲ್ಲಿ ಬೆಳೆ ಬರುತ್ತೆ. ಆಮೇಲೆ ಇವಾಗ ಹೊರಗಡೆ ಮಾಡೋದಕ್ಕೂ ಪಾಲಿ ಹೌಸ್ ಒಳಗಡೆ ಮಾಡೋದಕ್ಕೂ ಕೀಟಬಾಧೆ ಅನ್ನೋದು ಸ್ವಲ್ಪ ತುಂಬಾ ಕಡಿಮೆ ಇರ್ತದೆ ಸರ್. ಹಂಗಾಗಿ ಇದರಲ್ಲಿ ಮಾಡೋದ್ರಿಂದ ಕ್ಯಾಪ್ಸಿಕಮ್ ಬೆಳೆ ಉತ್ತಮ ಫಸಲು ಬರ್ತದೆ ಹಾಗೂ ಉತ್ತಮ ಬೆಲೆನೂ ಸಿಗ್ತದೆ, ಯಾಕಂತಂದ್ರೆ ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಮತ್ತೆ ಇವಾಗ ಹೊರಗಡೆ ಬೆಳೆಯೋದಕ್ಕೂ ಇದ್ರಿಗೂ ತುಂಬಾ ವ್ಯತ್ಯಾಸ ಇರ್ತದೆ. ಇದರಲ್ಲಿ ಅಂದ್ರೆ ಒಂದೇ ಫ್ರೂಟ್ಸ್ ಕ್ವಾಲಿಟಿ ಎಲ್ಲ ಒಂದೇ ಯೂನಿಫಾರ್ಮಿಟಿ ಇರ್ತದೆ, ಮತ್ತೆ ದೂರ ಸಾಗಾಣಿಕೆಗೆ ತುಂಬಾ ಚೆನ್ನಾಗಿರುತ್ತೆ. ಸೆಲ್ಫ್ ಲೈಫ್ ಒಂದು ಅದು ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ. ಯಾವುದೇ ಮಳೆ ನೀರಾಗ್ಲಿ ಇಲ್ಲಾಂದ್ರೆ ಅಕಸ್ಮಾತ್ ಜಾಸ್ತಿ ಬಿಸಿಲಾಗಿದ್ರೆ ಇದರಲ್ಲಿ ನೆರಳಿನ ಪರದೆ ಇರ್ತದೆ, ಬಿಸಿಲು ಜಾಸ್ತಿ ಆದಾಗ ನೆರಳಿನ ಪರದೆ ಹೇಳ್ಕೋಬಹುದು. ಹಂಗಾಗಿ ಅಕಸ್ಮಾತ್ ಏನು ನಮ್ಗೆ ಬಿಸಿಲು ಇಲ್ಲ ಅಂತಂದ್ರೆ ನೆರಳಿನ ಪರದೆ ಸೈಡ್ಗೆ ಸರಿಬಹುದು. ಹಂಗಾಗಿ ಇದರಲ್ಲಿ ಬೇಸಾಯ ಮಾಡೋದು ತುಂಬಾ ಈ ಅಂದ್ರೆ ಹೊರಗಡೆಗಿಂತ ತುಂಬಾ ಈಸಿ ಅನ್ಸುತ್ತೆ, ಬಟ್ ಉತ್ತಮ ಇಳುವರಿ ಬರುತ್ತೆ ಸರ್. ಈಗ ಆರಂಭದಲ್ಲಿ ಈಗ ಕ್ಯಾಪ್ಸಿಕಮ್ ಬೇಸಾಯ ಮಾಡಬೇಕು ಅಂತ ವಿಚಾರ ಬಂದಾಗ ತಾವು ಎಲ್ಲಾದ್ರೂ ಹೊರಗಡೆ ಹೋಗಿದ್ರಾ ಅಥವಾ ಯಾವ್ದಾದ್ರೂ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಇನ್ಯಾರೋ ಒಬ್ಬ ತಜ್ಞರನ್ನು ಭೇಟಿಯಾಗಿದ್ರ ಅಥವಾ ಅವರು ಮಾಹಿತಿಯನ್ನ ಪಡ್ಕೊಂಡ್ರ ಹೇಗೆ? ಹೌದು ಸರ್, ಇಲ್ಲಿ ಚಿಂತಾಮಣಿ ತಾಲೂಕ್ ಕೆವಿಕೆ ಅಂದ್ರೆ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ನೀಡಿದ್ವಿ. ಅಲ್ಲಿ ಕೃಷಿ ವಿಜ್ಞಾನಿಗಳ ಸಲಹೆ ಪಡೆದುಕೊಂಡು ಮತ್ತೆ ಇನ್ನು ಪರಿಣಿತ ಕೆಲವರು ಅವರು ಎಲ್ಲ ನಂಬರ್ಸ್ ಕೊಟ್ಟರು ರೈತರದು, ಆಲ್ರೆಡಿ ನಮ್ಗಿಂತ ಮುಂಚೆ ಬೆಳೀತಾ ಇರ್ತಕ್ಕಂತ, ಅಲ್ಲಿ ವಿಸಿಟ್ ಮಾಡಿ ಅದನ್ನೆಲ್ಲ ನೋಡಿ ಮತ್ತೆ ನಾನು ಈ ಕ್ಯಾಪ್ಸಿಕಮ್ ಬೆಳೆಯೋದನ್ನ ಸ್ಟಾರ್ಟ್ ಮಾಡಿದೆ ಸರ್, ಶುರು ಮಾಡಿದೆ. ಈಗ ಆರಂಭದಲ್ಲಿ ತಾವು ಎಷ್ಟು ಇದಕ್ಕೆ ತಾವು ಹಣವನ್ನ ಸಂದಾಯ ಮಾಡ್ಕೊಂಡ್ರಿ, ಅಂದ್ರೆ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿದ್ರಿ? ಅಂದ್ರೆ ನಮ್ಗೆ ಈಗ ಸರ್ಕಾರದಿಂದ 1 ಎಕರೆಗೆ 15 ಲಕ್ಷ ಸಹಾಯಧನ ಬರ್ತದೆ ಸರ್. ಅಂದ್ರೆ ಏನು ಕ್ಯಾಪ್ಸಿ ಶೆಡ್ ನಿರ್ಮಾಣ ಮಾಡೋದಕ್ಕೆ ಅಂದ್ರೆ ನಮ್ದು ಅಕಸ್ಮಾತ್ ಇವಾಗ ಸರ್ಕಾರದಿಂದ 15 ಲಕ್ಷ ಕೊಟ್ಟರು ನಮ್ದು ಒಂದು 15 ಲಕ್ಷ ಅಂದ್ರೆ ನಾವು ಹಾಕ್ಬೇಕು, ಟೋಟಲ್ 30 ಲಕ್ಷ ಆಗುತ್ತೆ 1 ಎಕರೆ ಶೆಡ್ ಮಾಡ್ಬೇಕಂತಂದ್ರೆ, ಪಾಲಿ ಹೌಸ್ ಮಾಡ್ಬೇಕಂದ್ರೆ ಮಿಕ್ಕಿರೋದ್ ಹಾಕೋಬೇಕು. ಮತ್ತೆ ಸಸಿದು ಎಲ್ಲ ಸೇರಿ ಸ್ವಲ್ಪ ಹೆಚ್ಚು ಕಡಿಮೆ 1-25 ಲಕ್ಷ ರೂಪಾಯಿ ನಮ್ದು ಫಸ್ಟ್ ಟೈಮ್ ಅಂದ್ರೆ ಶೆಡ್ ಮಾಡುವಾಗ 1-25 ಲಕ್ಷ ನಮ್ಗೆ ಕೈಯಿಂದ ಬೀಳ್ತದೆ. ಆಮೇಲೆ 2ನೇ ವರ್ಷದಿಂದ ನಮ್ಗೆ ಶೆಡ್ ಏನ ಅವಶ್ಯಕತೆ, ಶೆಡ್ ಎಲ್ಲ ಮುಂಚೆ ಇರ್ತದೆ. ಬರೀ ಕ್ಯಾಪ್ಸಿಕಮ್ ಬೆಳೆ 1 ಎಕರೆಗೆ ಚೆನ್ನಾಗಿ ಮಾಡ್ಬೇಕು, ಚೆನ್ನಾಗಿ ಕೊಟ್ಟಿಗೆ ಗೊಬ್ಬರ ಹಾಕಿ ಒಳ್ಳೆ ಎಲ್ಲ ಮಾಡ್ಬೇಕು ಅಂತಂದ್ರೆ ಕನಿಷ್ಠ ಪಕ್ಷ 1-7 ಲಕ್ಷ ಬೇಕಾಗ್ತದೆ. ನೀವು ಹಣ ಇದನ್ನ ನಿರ್ವಹಣೆಯನ್ನು ಹೆಂಗ್ ಮಾಡ್ಕೊಂಡ್ರಿ, ಹಣ ಈಗ ಹೇಗೆ ಒಟ್ಟುಗೂಡಿಸ್ಕೊಂಡ್ರಿ ಒಬ್ಬ ರೈತರಾಗಿ? ರೈತರಾಗಿ ಅಂತಂದ್ರೆ ನಮ್ಗೆ ಇವಾಗ ನಮ್ಮ ಹತ್ತಿರದ ಬ್ಯಾಂಕ್ ಇಂದ ನಮ್ಗೆ ಸಾಲ ಸೌಲಭ್ಯ ಕೃಷಿ ಸಾಲನ ಕೊಡ್ತಾರೆ ಸರ್. ಕೃಷಿ ಸಾಲ ಕೂಡ ತಗೊಂಡು ಅದನ್ನ ಇಲ್ಲಿ ಇನ್ವೆಸ್ಟ್ ಮಾಡಿ ನಮ್ಗೆ ಬೆಲೆ ಸಿಕ್ಕಿದ್ರೆ ನಮ್ಗೆ ಆಟೋಮೆಟಿಕ್ ಆಗಿ ಯಾವ್ದೋ ಅದನ್ನೇನು ನಮ್ಗೇನ್ ಕಷ್ಟ ಅನ್ಸೋದಿಲ್ಲ. ಅಂದ್ರೆ ಈ ಬೆಲೆ ಏರ್ಪೇರ್ ಆಗ್ತಾ ಇರ್ತದೆ, ನಾವು ಬೆಲೆ ಜೊತೆಗೆ ಉತ್ತಮ ಇಳುವರಿ ಪಡೆದ್ರೆ ಆ ಇಳುವರಿನ ಮ್ಯಾಚ್ ಮಾಡ್ಕೊಂಡ್ರೆ ಅವರೇಜ್ ಬರ್ತದೆ ಸರ್. ಅಂದ್ರೆ ಈಗ ತಮ್ಮ ಕ್ಯಾಪ್ಸಿಕಮ್ ಒಂದು ಬೇಸಾಯ ಮಾಡ್ತಾ ಇದ್ದೀರಲ್ಲ, ಇದರಲ್ಲಿ ತುಂಬಾ ಕೆಲಸ ಇರುತ್ತೆ ಮತ್ತೆ ಸಾಕಷ್ಟು ಕಾಳಜಿಯನ್ನು ಕೊಡಬೇಕು. ಎಲ್ಲೂ ತಾವು ಹೊರಗಡೆ ಹೋಗದಿದ್ದಂತ ವಾತಾವರಣ ಮಾಡ್ಕೋಬೇಕಾಗುತ್ತೆ. ನಿರ್ವಹಣೆ ಹೆಂಗ್ ಮಾಡ್ತೀರಿ ಇದ್ರ? ಏನಿಲ್ಲ ಸರ್, ಇದು ಕೆಲಸ ಯಾವ ತರ ಇರುತ್ತೆ? ಕೆಲಸ ಯಾವ ತರ ಅಂತಂದ್ರೆ ಇದರಲ್ಲಿ ಸ್ವಲ್ಪ ಇಮಿಡಿಯೇಟ್ ಅಂದ್ರೆ ತುಂಬಾ ಸೆಕೆ ಅನ್ನೋದು ಜಾಸ್ತಿ ಇರುತ್ತೆ ಸರ್. ಹಂಗಾಗಿ ನಾವ್ ಏನಿದ್ರು 1-7 ರಿಂದ 10 ರೊಳಗಾಗಿ ನಮ್ ಕೆಲಸ ಏನಲ್ಲ ಮುಗಿಸ್ಕೋಬಹುದು ಇದರಲ್ಲಿ. ಆಮೇಲೆ ಸಂಜೆ 1-4 ಗಂಟೆ ಮೇಲೇನೆ ನಾವು ಅಕಸ್ಮಾತ್ ಆಳುಗಳನ್ನ ಕರ್ಕೊಂಬಂದ್ರೂ ಕೆಲಸಗಾರನ ಕರ್ಕೊಂಬಂದ್ರೂ 10 ಗಂಟೆವರೆಗೂ ಮಾತ್ರ ಇದರಲ್ಲಿ ಕೆಲಸ ಮಾಡ್ತೀವಿ, ಮತ್ತೆ ಸಂಜೆ 4 ಗಂಟೆ ಮೇಲೆ. ಯಾಕಂದ್ರೆ ಇದರಲ್ಲಿ ಬಿಸಿ ಇರೋದ್ರಿಂದ ಇದರಲ್ಲಿ ಮಧ್ಯಾಹ್ನ ಅಥವಾ ದಿನ ಪೂರ್ತಿ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಆಮೇಲೆ ನೀವು ಕೇಳಿದ ಪ್ರಶ್ನೆ ಏನಂತಂದ್ರೆ, ಅಂದ್ರೆ ಬೇರೆ ಅಕಸ್ಮಾತ್ ಹೊರಗಡೆ ಫೀಲ್ಡ್ ಅಲ್ಲೆಲ್ಲ ನೆಟ್ ಹೌಸ್ ಅಲ್ಲೆಲ್ಲ ಮಾಡಿದ್ರೆ ಅದಕ್ಕೆ ಹೆಚ್ಚಿನ ಕೀಡಬಾಧೆ ಇರ್ತದೆ. ಇದ್ರ ಆಮೇಲೆ ತುಂಬಾ ಅಂದ್ರೆ ಕೇರ್ ತಗೋಬೇಕಾಗುತ್ತೆ. ಇದರಲ್ಲಿ ಆಟೋಮೆಟಿಕ್ ಆಗಿ ಎಲ್ಲ ಒಂದೇ ವಾತಾವರಣ, ಅದರಿಂದ ನಮ್ಗೆ ಅಷ್ಟೊಂದು ಇದನ್ನ ಈಸಿಯಾಗಿ ಬೆಳಿಬಹುದು ಗ್ರೀನ್ ಹೌಸ್ ಅಲ್ಲಿ. ಇನ್ನೊಂದು, ಈಗ ಕ್ಯಾಪ್ಸಿಕಮ್ ಸಸಿಗಳು ಕೂಡ ತುಂಬಾ ಮಹತ್ವ ಪಾತ್ರ ವಹಿಸ್ತವೆ, ಯಾಕಂದ್ರೆ ಆ ಗಿಡಗಳು ಸುಮಾರು 6-8 ತಿಂಗಳ ಅವು ಮತ್ತೆ ದೊಡ್ಡದಾಗಿ ತಮಗೆ ಫಲವನ್ನು ಕೊಡಬೇಕಾಗುತ್ತೆ, ತಮಗೆ ಇದೇನು ಬೆಳೆಯನ್ನು ಕೊಡ್ತವೆ. ಈಗ ಸಸಿಗಳನ್ನ ಆರಂಭದಲ್ಲಿ ಯಾವ ತರ ನಿರ್ವಹಣೆ ಮಾಡ್ತೀರಿ, ಎಲ್ಲಿಂದ ಹೊರಗಡೆಯಿಂದ ತಂದ್ಕೋತೀರಾ ಅಥವಾ ತಾವೇ ಮಾಡ್ಕೋತಿದ್ರಾ ಹೆಂಗೆ? ಇಲ್ಲ ಸರ್, ಸಸಿಯನ್ನ ಇವಾಗ ಸೇಮ್ ಇದೇ ತರನೇ ಒಂದು ನರ್ಸರಿಯಲ್ಲಿ, ಅಂದ್ರೆ ಅಲ್ಲಿ ನಾವು ಆಯ್ಕೆ ಮಾಡ್ಕೊಳ್ಳುವಾಗ ಒಳ್ಳೆ ನರ್ಸರಿ ಆಯ್ಕೆ ಮಾಡ್ಕೋಬೇಕು. ಅವರು ಚೆನ್ನಾಗಿ ಕ್ವಾಲಿಟಿಯಾಗಿ ಸಸಿ ತಂದಿ ತೆಗ್ದಿದಾರ ಇಲ್ಲ ನೋಡಿ ನಾವು ಕ್ವಾಲಿಟಿ ಸಸಿಗಳನ್ನೇ ತಗೊಂಡ್ಬರ್ಬೇಕು. ಅಲ್ಲೇ ಕೀಟಬಾಧೆ ಆಗಿ ನರ್ಸರಿಯಲ್ಲೇ ಅದೇನ ಸ್ವಲ್ಪ ಡ್ಯಾಮೇಜ್ ಆಗಿ ತಗೊಂಬಂದಿಟ್ರೆ ನಾವು ಇದನ್ನ ಅದನ್ನ ಸಕ್ಸಸ್ ಆಗಕ್ಕಾಗಲ್ಲ ಬೆಳೆಯಲ್ಲಿ. ಹಂಗಾಗಿ ನಾವು ಆಯ್ಕೆ ಮಾಡ್ಕೊಳ್ಳೋ ಒಳ್ಳೆ ಸಸಿ ಕೊಡ್ತಕ್ಕಂಥ ನರ್ಸರಿ ಆಯ್ಕೆ ಮಾಡ್ಕೊಂಡು ಅಲ್ಲಿ ತಗೊಂಡ್ ಬಂದಾದ್ಮೇಲೆ ನಾವು ಅಪ್ ಟು 1 ತಿಂಗಳವರೆಗೂ ಅದಕ್ಕೆ ಸ್ವಲ್ಪ ನೀಟಾಗಿ ಸ್ಪ್ರೇ ಎಲ್ಲ ಮಾಡ್ಕೊಂಡು ಯಾವುದೇ ಕೀಟ ಬಾಧೆ ಆಗ್ಲಿ ಒಂದೇ ಕೀಟದ ಬಗ್ಗೆ ನಾವು ಗಮನ ಕೊಡದೆ ಅದಕ್ಕೆ ಏನೇನು ಲಘು ಪೋಷಕಾಂಶಗಳು ಏನೇನ್ ಬೇಕು, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಒಂದ್ಸರಿ ಸ್ಪ್ರೇ ಮಾಡ್ಬೇಕಾಗುತ್ತೆ ಕೀಟ ನೋಡ್ಕೊಂಡು ಸಸಿ ಇದ್ದಾಗ್ಲೇ ಅದನ್ನ ನೋಡ್ಕೊಂಡು ಈಗ ಯಾವ ರೀತಿ ಅದಕ್ಕೆ ಉತ್ತಮ ಆರೈಕೆ ಮಾಡ್ತೇವೆ ಅದೇ ತರ ಅದು ಚೆನ್ನಾಗಿ ಬೆಳೆ ಬರ್ತದೆ. ಸ್ವಲ್ಪ ಕೆಲವರು ಏನ್ ಮಾಡ್ತಾರೆ, ನೀರು ಯಥೇಚ್ಛವಾಗಿ ಕೊಟ್ರೆ ಬೆಳೆ ಬರುತ್ತೆ, ನೀರು ಯಥೇಚ್ಛವಾಗಿ ಅದು ತಪ್ಪು ಮಾಹಿತಿ. ಸಸಿ ಚಿಕ್ಕದಾಗಿದ್ದಾಗ ನೀರನ್ನ ತುಂಬಾ ಎಷ್ಟು ಕಡಿಮೆ ಕೊಟ್ರೆ ಅಷ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕೊಡಬೇಕಾಗ್ತದೆ. ಅವಾಗ ನೀರು ಕಡಿಮೆ ಕೊಡೋದ್ರಿಂದ ಉತ್ತಮ ಅಂದ್ರೆ ನಾವ್ ಏನಂತೀವಿ ಬಿಳಿ ಬೇರು ಅಂತಾರೆ, ವೈಟ್ ರೂಟ್ಸ್ ಅದು ಯಥೇಚ್ಛವಾಗಿ ಬಂದಾಗ ಏನಾಗ್ತದೆ, ಅದು ಗಿಡ ಆಹಾರವನ್ನು ತಗೊಂಡು ಉತ್ತಮವಾಗಿ ಅದು ಬೆಳವಣಿಗೆ ಚೆನ್ನಾಗಿ ಬರುತ್ತೆ, ಬೆಳೀತದೆ. ಅದೇ ಯಥೇಚ್ಛವಾಗಿ ನೀರು ಕೊಟ್ರೆ ಆ ರೂಟ್ಸ್ ಎಲ್ಲಾನು ಯಥೇಚ್ಛವಾಗಿ ಬೆಳೆಯಲ್ಲ, ಆಮೇಲೆ ಒಂಥರ ಬಿಳಿ ಬಣ್ಣಕ್ಕೆ ತಿರುಗ್ತದೆ ಈ ಸಸಿ ಎಲ್ಲ. ಅದನ್ನ ನಾವು ನೋಡ್ಕೋಬೇಕು, ನಮ್ಗೆ ಅದನ್ನೆಲ್ಲ ನೋಡ್ಕೊಂಡು ಯಾವ ರೀತಿ ನಾವು ಅದನ್ನ ಕಾಳಜಿ ವಹಿಸ್ತೀವೋ ಅದೇ ತರಾನೇ ಅದು ನಮ್ಗೆ ಬೆಳೆಯನ್ನ ಕೈಗೆ ಬರ್ತದೆ ಸರ್. ಈಗ ಕ್ಯಾಪ್ಸಿಕಮ್ ಬೇಸಾಯ ಮಾಡುವಾಗ ಈಗ ಗೊಬ್ಬರದ ನಿರ್ವಹಣೆ ಹೇಗೆ, ಅಥವಾ ಮಣ್ಣನ್ನ ಯಾವ ತರ ನೀವು ಪೂರೈಕೆ ಮಾಡ್ತೀರಿ ಆ ಗಿಡಕ್ಕೆ? ಮಣ್ಣನ್ನ ಅಂತಂದ್ರೆ ಇವಾಗ ನಾವು ವರ್ಷಕ್ಕೊಂದ್ಸರಿ ಮಣ್ಣಿನ ಪರೀಕ್ಷೆ ಮಾಡಿಸ್ತೀವಿ ಸರ್. ಮಣ್ಣಿನ ಪರೀಕ್ಷೆ ಮಾಡಿ ಅವರು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತಗೊಂಡು ಕೊಟ್ರೆ ಅದರಲ್ಲಿ ಏನು ಪೋಷಕಾಂಶಗಳು ಯಥೇಚ್ಛವಾಗಿದೆ ಕಡಿಮೆ ಇದೆ ಅನ್ನೋ ಮಾಹಿತಿ ಕೊಡ್ತಾರೆ. ಅದಕ್ಕೆ ಅನುಸಾರವಾಗಿ ನಾವು ಗೊಬ್ಬರಗಳನ್ನ ಕೊಡ್ತೀವಿ. ಆಮೇಲೆ ಆದಷ್ಟು ನಾವು ಹೆಚ್ಚಿಗೆ ಕೊಟ್ಟಿಗೆ ಗೊಬ್ಬರನ ಕೊಡ್ತೀವಿ. ಕೊಟ್ಟಿಗೆ ಗೊಬ್ಬರ ಕೊಡೋದ್ರಿಂದ ಮಣ್ಣಿನ ಫಲವತ್ತತೆ ಬೇಗ ಹಾಳಾಗೋದಿಲ್ಲ. ಮತ್ತೆ ಎರೆಹುಳ ಗೊಬ್ಬರನು ಕೊಡ್ತೀವಿ. ಇದೆಲ್ಲ ಕೊಟ್ಟು ಮತ್ತೆ ಉಂಗೆ ಹಿಂಡಿ ಬೇವಿನ ಹಿಂಡಿ ಆದಷ್ಟು ನಾವು ರಾಸಾಯನಿಕ ಸಾವಯವನೇ ಕೊಡ್ತೀವಿ. ರಾಸಾಯನಿಕ ಗೊಬ್ಬರಗಳನ್ನ ನಾವು ಯಥೇಚ್ಛವಾಗಿ ಕೊಡೋದಕ್ಕೆ ಹೋಗೋದಿಲ್ಲ. ಏನು ಈ ಲಘು ಪೋಷಕಾಂಶಗಳಂತಾರೆ ಜಿಂಕು ಬೋರಾನು ಐರನ್ ಈ ತರದ್ದು ಬೇಕಾದ್ರೆ ಕೊಡ್ತೀವಿ ಹೊರತು ಯಥೇಚ್ಛವಾಗಿ ನಾವು ಸಾವಯವ ಗೊಬ್ಬರನೇ ಕೊಡ್ತೀವಿ. ಒಂದು ಎರಡು ವರ್ಷಕ್ಕೆ ಒಂದು ಮೂರು ವರ್ಷಕ್ಕೆ ಒಂದ್ಸರಿ ಅಂದ್ರೆ ತೆಳುವಾಗಿ ಒಂದು ಎಕರೆಗೆ ಒಂದು 20-30 ಟ್ರ್ಯಾಕ್ಟರ್ ಒಳ್ಳೆ ಕೆಂಪು ಮಣ್ಣನ್ನ ಹೊಸ ಮಣ್ಣನ್ನು ಹೊಡಿತೀವಿ. ವೆಂಕಟೇಶ್ ಶಾಮರೆಡ್ಡಿ ಅವರು ತಮ್ಮ ಒಂದು ಕ್ಯಾಪ್ಸಿಕಮ್ ಬೇಸಾಯದ ಅನುಭವವನ್ನ ತಿಳಿಸ್ತಾ ಇದ್ದೀರಿ. ಕ್ಯಾಪ್ಸಿಕಮ್ ಬಿಡಬಹುದು, ಅಕಸ್ಮಾತ್ ರೇಟ್ ಇತ್ತು ಅಂದ್ರೆ ನಾವು ಮುಂಚಿತವಾಗಿ ಗ್ರೀನ್ ಎಗ್ ಕಟ್ ಮಾಡಬಹುದು. ಹಂಗಾಗಿ ಬಿಟ್ಟು ಕಲರ್ ಆಗುತ್ತೆ, ಅದು ಒಂದು 15 ಎಕ್ಸ್ಟ್ರಾ ತಗೊಳ್ತದೆ ಕಲರ್ ಬರ್ಬೇಕಂತಂದ್ರೆ. ಹಂಗಾಗಿ ನಮ್ಗೇನಾದ್ರೂ ಇವಾಗ ಮಾರ್ಕೆಟಲ್ಲಿ ಏನಾದ್ರೂ ಗ್ರೀನ್ ಕ್ಯಾಪ್ಸಿಕಮ್ ಏನಾದ್ರು ಬೆಲೆ ಇತ್ತಂದ್ರೆ ನಾವೊಂದು 50 ನಾವು ಕಟ್ ಮಾಡ್ತೀವಿ, ಗ್ರೀನ್ ಹಾರ್ವೆಸ್ಟ್ ಮಾಡ್ತೀವಿ. ಇಲ್ಲ ನಮ್ಗೆ ಗ್ರೀನ್ ಕ್ಯಾಪ್ಸಿಕಮ್ ಬೆಲೆ ಕಡಿಮೆ ಇದೆ ಕಲರ್ ರೇಟ್ ಇದೆ ಅಂತಂದ್ರೆ ಅವಾಗ ಕಲರ್ ಕ್ಯಾಪ್ಸಿಕಮ್ ಬಿಡ್ತೀವಿ. ಅದು ಕನಿಷ್ಠ ಪಕ್ಷ ಒಂದು 75-80 ತಗೊಳ್ಳುತ್ತೆ. 80 ಆದ್ಮೇಲೆ ಕೊಯ್ಲಿಗೆ ಯಾವಾಗ ಬರುತ್ತೋ ಪ್ರತಿ 4 ಇಲ್ಲ 5 ಒಂದ್ಸರಿ ಅದು ಕಂಟಿನ್ಯೂಸ್ ಆಗಿ ಹಾರ್ವೆಸ್ಟ್ ಕ್ಯಾಪ್ಸಿಕಮ್. ಒಂದ್ಸರಿ ಏನ್ ಕಲರ್ ಬಂದಿರ್ತದೆ ಅಂದ್ರೆ ಒಂದು 50% ಕಲರ್ ಟರ್ನ್ ಆಗಿರ್ತದೆ. ಪೂರ್ತಿ ಕಲರ್ ಟರ್ನ್ ಆದ್ರೂ ಅದು ಸಾಫ್ಟ್ ಆಗಿ ದೂರ ಸಾಕಾಣಿಕೆ ಇದನ್ನ ರಿಜೆಕ್ಟ್ ಮಾಡ್ತಾರೆ. ಹಂಗಾಗಿ ಏನು ಒಂದು ಕ್ಯಾಪ್ಸಿಕಮ್ ಅಲ್ಲಿ ಅರ್ಧಕ್ಕಿಂತ ಹೆಚ್ಚಿನ ಭಾಗ ಕಲರ್ ಬಂದಿರ್ತದ ಅದನ್ನ ಕಿತ್ತು ನಾವು ಇಲ್ಲ ಹಾಕಿದ್ರೆ ಅವರೇ ಬಂದು ಇಲ್ಲೆಲ್ಲೋ ಲೋಡ್ ಮಾಡ್ಕೊಂಡು ಅವ್ರ ದೂರ ಸಾಗಾಣಿಕೆ ಕಳ್ಸಿಕೊಡ್ತಾರೆ. ಅದೇ ನಾವು ಗ್ರೀನ್ ಹಾರ್ವೆಸ್ಟ್ ಹೋಯ್ತು ಅಂತಂದ್ರೆ ವಾರಕ್ಕೊಂದ್ಸರಿ ಗ್ರೀನ್ ಹಾರ್ವೆಸ್ಟ್ ಮಾಡ್ತೀವಿ. ಈಗ 3 ನಂತರ ಶುರು ಆಗುತ್ತೆ ಅಂತ ಹೇಳಿದ್ರಲ್ಲ ಈಗ ಕ್ಯಾಪ್ಸಿಕಮ್ ಬೆಳೆ ಹಾರ್ವೆಸ್ಟ್ ಮಾಡೋದು, ಅದು ಎಲ್ ತನಕ ಹೋಗುತ್ತೆ, ಎಷ್ಟು ತಿಂಗಳ ತನಕ ತಾವು ಮತ್ತೆ ಕಟಾವು ಮಾಡ್ಕೋತಾ ಹೋಗಬಹುದು? ನಾವು ಅಂದ್ರೆ ಅದನ್ನ ಕನಿಷ್ಠ ಪಕ್ಷ 1 ಇಡಬಹುದು ಸರ್. ನಾಟಿ ಮಾಡಿದಾಗಿಂದ ಅಂದ್ರೆ 10 ನಿಮ್ಗೆ 8-9 ಬರ್ತದೆ. ಆ ಗಿಡ ಯಾವಾಗ ಇವಾಗ ಶೆಡ್ ಅಲ್ಲಿ ಸ್ವಲ್ಪ ಹೈಟ್ ಆಗ್ತಾ ಹೋಗ್ತದೋ ಒಂದು ಕನಿಷ್ಠ ಪಕ್ಷ 8-9 ವರೆಗೂ ಅದು ಸಸಿ ಬೆಳೆಯುವಂತ ಚಾನ್ಸಸ್ ಎತ್ತರ ಹೋಗುತ್ತೆ. ಆಗ ಹೋದಾಗ ಏನ ಸ್ವಲ್ಪ ನಿರ್ವಹಣೆ ಕಷ್ಟ ಅನ್ಸುತ್ತೆ, ಔಷಧಿ ಸಿಂಪಡಣೆ ಆಗ್ಲಿ ಆಗ್ಬಹುದು ಇಲ್ಲ ಅಂತಂದ್ರೆ ಕಾಯಿ ಕೀಳೋದಾಗ್ಲಿ ಅವಾಗ ಒಂದ್ ಸ್ವಲ್ಪ ಸಮಸ್ಯೆ ಆಗ್ತದೆ. ಅವಾಗ ತೆಗೆದ್ಬಿಟ್ಟು ನಾವು ಮಾಡ್ತೀವಿ. ಕನಿಷ್ಠ ಪಕ್ಷ 8 ನಾವು ಇದರಲ್ಲಿ ಹಾರ್ವೆಸ್ಟ್ ಮಾಡಿ ನಿರಂತರ ನೀವು ಬೆಳೆ ಕಟಾವ್ ಮಾಡ್ಕೊಂತ ಹೋಗ್ಬೋದು. ಹೌದು ಸರ್, ಕಟಾವ್ ಸಾಮಾನ್ಯ ಒಂದು ಗಿಡ ಒಂದು ಕ್ಯಾಪ್ಸಿಕಮ್ ಗಿಡದಲ್ಲಿ ಈಗ ತಾವು ಎಷ್ಟು ಬೆಳೆ ತೆಗಿಬಹುದು, ಎಷ್ಟು ಕೆಜಿ ತೆಗಿಬಹುದು ಸರ್? ಅಂದ್ರೆ ಅದು 1 ನಾವು 10,000 ಸಸಿ ಹಾಕ್ತಿವಿ. 10,000 ಸಸಿಗೆ ಕನಿಷ್ಠ ಪಕ್ಷ 5-6 ವರೆಗೂ ನಾವು ಬರ್ತದೆ. ಅಂದ್ರೆ ಒಂದು ಕ್ಯಾಪ್ಸಿಕಮ್ ಇದೆ ಮಿನಿಮಮ್ ಒಂದು 100-200 ಇರುತ್ತಲ್ಲ? ಇಲ್ಲ ಸರ್, ಫಸ್ಟ್ ಅಂದ್ರೆ ಹೇಳದ್ ನಿಜಾನೇ, ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಬೇಕಾದ್ರೆ ಒಂದು 200 ಗಿಂತ ಹೆಚ್ಚಾಗಿ ಬರ್ತದೆ, ತೂಕ ಇರ್ತದೆ. ಅದು ಬರ್ತಾ ಬರ್ತಾ ಕಾಲಕ್ರಮೇಣ ಸ್ವಲ್ಪ ಅದ್ರದ್ದು ಸೈಜ್ ಕಡಿಮೆ ಆಗ್ತದೆ. ಹಂಗಾಗಿ ನಮ್ಗೆ ಇಳುವರಿ ಕನಿಷ್ಠ ಪಕ್ಷ ಅಂದ್ರೆ 30 ಚೆನ್ನಾಗಿ ಬಂದ್ರೆ 50 ವರೆಗೂ ಬೆಳೆದಿರ್ತಕ್ಕಂತ ರೈತರು ಇದಾರೆ ಸರ್. ಹಿಂಗ ಒಟ್ಟಾರೆ ಹೇಳ್ಬೇಕಂದ್ರೆ ಈಗ ಈ ಒಂದು ಕ್ಯಾಪ್ಸಿಕಮ್ ಬೇಸಾಯದಿಂದ ತಮ್ಗೆ ಅಗದಿ ಕಾಳಜಿ ವಹಿಸಿ ಮುತುವರ್ಜಿ ವಹಿಸಿ ನೀವು ವ್ಯವಸಾಯ ಮಾಡಿದ್ರೆ ಇದು ನಿಮ್ಗೆ ಒಳ್ಳೇದನ್ಸ್ತದೆ. ಹೌದು ಸರ್, ಏನೇ ಕ್ಯಾಪ್ಸಿಕಮ್ ಅಲ್ಲಿ ಏನೇ ಬೆಳೆ ಮಾಡಿದ್ರು ಮುತುವರ್ಜಿ ವಹಿಸಿ ಕಾಳಜಿ ವಹಿಸಿ ಮಾಡಿದ್ರೆ ಅದು ಬೆಳೆ ಬಂದ್ರೆ ನಮ್ಗೆ ಅದರಲ್ಲಿ ಲಾಭ ಇದೆ, ನಷ್ಟಕ್ಕಿಂತ ಲಾಭನೇ ಹೆಚ್ಚಿಗೆ ಸಿಗ್ತದೆ. ಅದ ನೀವು ಇದನ್ನ ಬಿಟ್ಟು ಹೋಗ್ಲಿಕ್ಕಿಲ್ಲ, ಇಲ್ಲೇ ಇರಬೇಕು. ಇಲ್ಲೇ ಇರಬೇಕು ಅಂತಂದ್ರೆ ಇನ್ನ ನಾವು ಬೆಳೆ ಮಾಡೋದ ಹಂಗಾಗಿ ಸರ್, ಲೇಬರ್ ಬರದೆ ಹೋದ್ರು ಅಡ್ಡಿಲ್ಲ, ನೀವು ಇರಬೇಕು. ನೀರಿನ ನಿರ್ವಹಣೆ ಆಗ್ಲಿ, ಗೊಬ್ಬರ ಔಷಧಿ ಸಿಂಪಡಣೆ ನಾವೇ ಮಾಡ್ಕೋಬೇಕು ಸರ್. ಒಬ್ಬರಿಗೆ ಹೇಳಿ ಒಬ್ರು ಮಾಡಿದ್ರೆ ಅವ್ರು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ರೆ ವರ್ಷದ ಬೆಳೆ ಅದು ತುಂಬಾ ಕೈ ಕೊಡೋ ಚಾನ್ಸಸ್ ಇರ್ತದೆ. ಹಂಗಾಗಿ ಪ್ರತಿಯೊಂದನು ನಾವು ಇದ್ದು ಅಲ್ಲಿ ಅಬ್ಸರ್ವ್ ಮಾಡಿ ನಾವೇ ಮಾಡಿದ್ರೆ ನಮ್ಗೆ ಅದರಲ್ಲಿ ಹೆಚ್ಚಿನ ಫಲ ತಗೊಳ್ಳುವಂತ ಅವಕಾಶ ತುಂಬಾ ಇರ್ತದೆ. ಎಲ್ಲಾದ್ರೂ ಹೊರಗಡೆ ಹೋಗೋದಿದ್ರು ಒಂದ್ ಎರಡ್ ಮೂರ್ ತಾಸ ಅಷ್ಟೇ, ಮತ್ತೆ ಇಡೀ 24 ಗಂಟೆಲಿ ಮತ್ತೆ ಒಳಗ್ ಬಂದೇ ಬರ್ಬೇಕು ಸರ್. ಹಂಗಿದ್ರೆ ಮಾತ್ರ ತಮ್ಮ ಬೆಳೆ ನೀಟಾಗಿರ್ತದೆ, ಮತ್ತೆ ಮುಂದಿನ ಬೆಳೆ ಮತ್ತೆ ನಿರೀಕ್ಷೆ ಮಾಡಬಹುದು. ಇಲ್ಲ ಅಂದ್ರೆ ಬಹಳ ಕಷ್ಟ ಕಷ್ಟ ಆಗ್ತದೆ. ಇನ್ನೊಂದು, ತಾವು ಆರಂಭದಲ್ಲಿ ಸಹಾಯಧನ ತಗೊಂಡ್ರಿ, ತರಬೇತಿ ತಗೊಂಡ್ಮೇಲೆ ಸಹಾಯಧನದ ಬಗ್ಗೆ ವಿಚಾರ ಮಾಡಿದ್ರಿ. ಇದು ಆರಂಭ ಮಾಡೋ ಪೂರ್ವದಲ್ಲಿ ತಾವು ಕೃಷಿ ಇಲಾಖೆ ಭೇಟಿ ಮಾಡಿ ಅವರಿಂದ ಮಾಹಿತಿ ಪಡ್ಕೊಂಡ್ರ ಹೆಂಗೆ? ಹೌದು ಸರ್, ಕೃಷಿ ಇಲಾಖೆ ಹೋದಾಗ ಇದ್ರ ಮಾಹಿತಿ ಸಿಕ್ತು ನಮ್ಗೆ. ಮುಂಚೆ ಕ್ಯಾಪ್ಸಿಕಮ್ ಬೆಳೆದ್ರೆ ನಿಮ್ಗೆ ಇಷ್ಟು ಸಹಾಯಧನ ಸರ್ಕಾರದ ವತಿಯಿಂದ ಸಿಗುತ್ತೆ. ಆಮೇಲೆ ಇನ್ನೊಂದು ಅನುಕೂಲ ಏನಂತಂದ್ರೆ, ಈಗ ನಾವು ಫಸ್ಟ್ ಶೆಡ್ಗೆ ಯಾವ್ದೇ ರೈತರು ಇನ್ವೆಸ್ಟ್ ಮಾಡಿದಾಗ ಆ ಫಸ್ಟ್ ಏನ್ ಬೆಳೆ ಮಾಡ್ತೀರೋ ನೀವು, ಹೂವು ಮಾಡಬಹುದು ಇಲ್ಲ ಕ್ಯಾಪ್ಸಿಕಮ್ ಮಾಡಬಹುದು, ಬೆಳೆಗೂ ಸಮೇತ ಸಹಾಯಧನ ಕೊಡ್ತಾರೆ. ಒಂದು ಎಕರೆಗೆ ಫಸ್ಟ್ ಶೆಡ್ ಮಾಡಿದ ವರ್ಷ, ಒಂದು ವರ್ಷ ಮೊದಲನೇ ಈ ಬೆಳೆ ನೀವು ಕ್ರೈಸಾಂಥಮಮ್ ಮಾಡಬಹುದು ಇಲ್ಲ ಕ್ಯಾಪ್ಸಿಕಮ್ ಮಾಡಬಹುದು, ಅದು ಒಂದು 2 ಲಕ್ಷದವರೆಗೂ ಒಂದು ಬೆಳೆಗೆ ಸಹಾಯಧನ ಸರ್ಕಾರದಿಂದ ಸಿಗ್ತದೆ. ಅದು ಒಂದು ಉಪಯೋಗ ರೈತರಿಗೆ. ಹಂಗಾಗಿ ಮುಂಚೆ ಎಲ್ಲಾನು ಮಲ್ಚಿಂಗ್ ಶೀಟ್ ಹಾಕಿದ್ರು ಅದಕ್ಕೂ ಸಹಾಯಧನ ಕೊಡ್ತಿದ್ರು, ಡ್ರಿಪ್ ಹಾಕಿದ್ರೆ ಅದಕ್ಕೂ ಸಹಾಯಧನ ಸಿಗ್ತಾ ಇತ್ತು ಸರ್ಕಾರದಿಂದ. ಈಗ ಇದೇ ಇವಾಗ ನಮ್ ಕಡೆ ಕೋಲಾರದಲ್ಲಿ ಅಂತರ್ಜಲ ಮಟ್ಟ ಈಗ ತುಂಬಾ ಕಡಿಮೆ ಇತ್ತು ಮುಂಚೆ, ಹಂಗಾಗಿ ಈಗ ಈ ತರ ಶೆಡ್ಗಳ ನಿರ್ವಹಣೆ ಮಾಡ್ಕೊಳ್ಳೋದ್ರಿಂದ, ಶೆಡ್ನ ನಾವು ಉಪಯೋಗಿಸ್ಕೊಳ್ಳೋದ್ರಿಂದ ಇದರಲ್ಲಿ ನೀರಿನ ನಿರ್ವಹಣೆ ತುಂಬಾ ಕಡಿಮೆ ಇರ್ತದೆ. ಆಮೇಲೆ ನಮ್ ಕಡೆ ಎಲ್ಲ ಟೊಮ್ಯಾಟೊ ಎಲ್ಲ ತುಂಬಾ ವೈರಸ್ ಇದೆ, ಹಂಗಾಗಿ ನನ್ನ ಅನಿಸಿಕೆ ಪ್ರಕಾರ ಮುಂದಕ್ಕೆ ನಾವು ಈ ಕಡೆ ಎಲ್ಲ ಹಸಿರುಮನೆ ಅಂತೀರಿ ಇಲ್ಲ ಪಾಲಿ ಹೌಸ್ ಇಲ್ದಿದ್ದು ಬೆಳೆ ಮಾಡೋದು ತುಂಬಾ ಕಷ್ಟ, ನೀರಿನ ಅಭಾವ ಇದೆ. ಹಂಗಾಗಿ ರೈತರು ಸಹ ಸರ್ಕಾರದಿಂದ ಸಹಾಯಧನ ಪಡ್ಕೊಂಡು ಈ ತರ ಹಸಿರುಮನೆ ಅಂತ ಪಾಲಿ ಹೌಸ್ ನಿರ್ಮಾಣ ಮಾಡ್ಕೊಳ್ಳೋದು ನನ್ನ ಪ್ರಕಾರ ಉತ್ತಮ ಅನಿಸ್ತದೆ. ತಾವು ಈಗ ಕೃಷಿ ಇಲಾಖೆ ವತಿಯಿಂದ ಈ ಕ್ಯಾಪ್ಸಿಕಮ್ ಬೇಸಾಯದ ಬಗ್ಗೆ ಮಾಹಿತಿ ಪಡ್ಕೊಂಡು ಮತ್ತೆ ಸಹಾಯಧನ ಪಡ್ಕೊಂಡ್ರಲ್ಲ, ಅಲ್ಲಿ ಯಾವ ತರ ಅರ್ಹತೆ ಏನಾದ್ರೂ ಕೇಳಿದ್ರ ಏನು? ಅಲ್ಲಿ ನಾವು ಮುಂಚೆ 1 ಎಕರೆ ಮಾಡಿಸೋ ಒಬ್ಬ ರೈತ ಅಂದ್ರೆ ಒಂದು ಫಲಾನುಭವಿಗೆ 1 ಎಕರೆ ಇತ್ತು, ಈಗ ಸರ್ಕಾರ ಅದನ್ನ ಹೆಚ್ಚಿಸಿದೆ ಸರ್. ಅಂತ ಒಂದು ಫಲಾನುಭವಿ ಇಲ್ಲ ಒಬ್ಬ ರೈತ ಅನ್ಕೋಬಹುದು 2.5 ಎಕರೆ ಕೊಡ್ತಾರೆ ಒಬ್ಬ ರೈತನಿಗೆ, 2.5 ಎಕರೆವರೆಗೂ ಪ್ರಾವಿಷನ್ ಇದೆ ಅವ್ರಿಗೆ. ಅಕಸ್ಮಾತ್ ಜಮೀನ್ 2.5 ಎಕರೆ ಇದ್ದು ನಾವು 2.5 ಎಕರೆ ಮಾಡಿಸ್ಕೊಳ್ತೀವಿ ಅನ್ನೋ ಚೈತನ್ಯ ಇದ್ರೆ 2.5 ಎಕರೆನೂ ಮಾಡಿಸ್ಕೋಬಹುದು. ಇಲ್ಲ ನಂದು 1 ಎಕರೆ ಇದೆ, ಇಲ್ಲ ನಂದು 1/2 ಎಕರೆ ಇದೆ, ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಮಾಡಿಸ್ಕೋಬಹುದು. ಅವ್ರು ಎಷ್ಟು ಎಕರೆ ಮಾಡಿಸ್ಕೊತಾರೆ ಅಷ್ಟಕ್ಕೆ ಮಾತ್ರ ಸರ್ಕಾರದಿಂದ ಸಹಾಯಧನ ಸಿಗ್ತದೆ. ಇವಾಗ 2.5 ಎಕರೆ ಮಾಡಿಸ್ಕೊಂಡು 2.5 ಎಕರೆಗೆ ಆಗುವಷ್ಟು ಸಹಾಯಧನ ಗೌರ್ಮೆಂಟ್ ನಿಂದ ನಮಗೆ ಸರ್ಕಾರದಿಂದ ಬಿಡುಗಡೆ ಮಾಡ್ತಾರೆ. ಅವ್ರು ಬಂದು ಇವಾಗ ಏನ್ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿದಾರೋ ಅವರು ಬಂದು ಇವಾಗ ಶೆಡ್ ಕನ್ಸ್ಟ್ರಕ್ಷನ್ ಅವಾಗಿಂದ ಕಂಪ್ಲೀಟ್ ಆಗೋವರೆಗೂ ವಿಸಿಟ್ ಮಾಡ್ತಾ ಇರ್ತಾರೆ. ಎಲ್ಲ ಮುಕ್ತಾಯವಾದ್ಮೇಲೆ ಅವರೆಲ್ಲ ಬಂದು ಪ್ರತಿಯೊಂದನ್ನು ಮೆಜರ್ಮೆಂಟ್ ಮಾಡಿ ನಾವು ಎಷ್ಟು ಅಳತೆ ಮಾಡಿರ್ತೇವೆ ಅಷ್ಟಕ್ಕೆ ತಕ್ಕಾಗಿ ಅವ್ರ ಸಹಾಯಧನ ಬಿಡುಗಡೆ ಮಾಡ್ತಾರೆ. ವೆಂಕಟಶ್ಯಾಮ ರೆಡ್ಡಿ ಅವರೇ, ತಾವು ಆರಂಭದಲ್ಲಿ ಈಗ ಪಾಲಿ ಹೌಸ್ ಮಾಡಬೇಕು ಮತ್ತ ಅದಕ್ಕೆ ದುಡ್ಡನ್ನು ಎಲ್ಲಿಂದ ತರೋದು, ಎಷ್ಟೆಲ್ಲ ಹಣ ಹಾಕಿದ್ರೆ ಮತ್ತೆ ವಾಪಸ್ ಬರ್ತದೋ ಇಲ್ಲೋ, ಈ ತರ ಯೋಚನೆ ತಮ್ಗೆ ಬಂದಿತ್ತೇನು ಸರ್? ಬಂದಿತ್ತು. ಇದಕ್ಕೆ ಶೆಡ್ ಮಾಡೋದಕ್ಕೆ ಸಹ ಬ್ಯಾಂಕ್ ಇಂದ ಲೋನ್ ಕೊಡ್ತಾರೆ ಸರ್. ಇವಾಗ ನಾವು ಏನು ಈ ಪ್ರಾಜೆಕ್ಟ್ ರಿಪೋರ್ಟ್ ಅಂತೀವಿ ಅದನ್ನ ತಗೊಂಡೋಗಿ ಕೊಟ್ರೆ ಇವಾಗ ಯಾವ್ದೇ ಬ್ಯಾಂಕ್ ಅಲ್ಲಿ ಹೋದ್ರು ಇದಕ್ಕೆ ಸಾಲ ಸೌಲಭ್ಯ ಸಿಗ್ತದೆ. ಅದನ್ನೆಲ್ಲ ಮಾಡಿಕೊಂಡು ಇವಾಗ ನಾವು ನೀವು ಹೇಳಿ ಕೇಳಿದ ಕ್ವಶನ್ ಏನಿದೆ ಅಂತಂದ್ರೆ, ಇವಾಗ ಇದನ್ನ ಮಾಡೋದ್ರಿಂದ ನಮ್ಗೆ ಏನ್ ಅನುಕೂಲ ಆಗುತ್ತೆ ಅಂದ್ರೆ, ನಮ್ಗೆ ಅಕಸ್ಮಾತ್ ಇಷ್ಟು ದುಡ್ಡು ಎಲ್ಲ ಬರೋದು ಆ ತರ ಯೋಚನೆ ಮಾಡ್ಕೊಂಡಿದ್ರೆ ನಾವು ಇದರಲ್ಲಿ ಇವಾಗ ಹೊರಗಡೆ ಹಾಕಿ ಬೆಳೆ ಫೈಲೂರ್ ಆಗಿದ್ರೆ ಅವಾಗ ಇನ್ನೂ ನಷ್ಟ ಆಗ್ತೈತಲ್ಲ. ಇವಾಗ ನಮ್ಗೆ ಇವಾಗ ಅಕಸ್ಮಾತ್ ನಮ್ಗೆ ಫಸ್ಟ್ ಟೈಮ್ ಬರ್ಡನ್ ಅನ್ಸ್ಬೋದು, ಇದರಿಂದ ನಮ್ಗೆ ತುಂಬಾ ಅನುಕೂಲ ಆಯ್ತು. ಪ್ಲಸ್ ಬೆಳೆನೂ ಬರುತ್ತದೆ, ಈ ಶೆಡ್ ಅಲ್ಲಿ ಬೆಳೆದಿರೋ ಬೆಳೆಗೂ ಔಟ್ ಸೈಡ್ ಬೆಳೆದಿರೋ ಬೆಳೆಗೂ ಭಾರಿ ವ್ಯತ್ಯಾಸ ಇದೆ. ಬೆಲೆಗಳಲ್ಲೂ ಅಷ್ಟೇ, ಮಾರುಕಟ್ಟೆಯಲ್ಲಿ ಈ ಶೆಡ್ ಅಲ್ಲಿ ಬೆಳೆದಿರೋ ಬೆಳೆಗೆ ಉತ್ತಮ ಬೆಲೆ ಸಿಕ್ಕಿದ್ರೆ ಔಟ್ ಸೈಡ್ ಇರತಕ್ಕಂತ ಬೆಳೆಗೆ ಅಷ್ಟೊಂದು ಬೆಲೆ ಸಿಗೋದಿಲ್ಲ. ಅಂದ್ರೆ ತಾವು ಧೈರ್ಯ ಮಾಡಿ ಆರಂಭದಲ್ಲಿ ಒಂದು ಹೆಜ್ಜೆ ಇಟ್ರಲ್ಲ, ಏ ಕ್ಯಾಪ್ಸಿಕಮ್ ಬೆಳೆಯೋಣ, ಪಾಲಿ ಹೌಸ್ ಮಾಡೋಣ, ಮತ್ತೆ ಕ್ಯಾಪ್ಸಿಕಮ್ ಇದು ಬೆಳೆ ಬೆಳೆಯೋಣ, ಸಾಲ ತಗೊಳ್ಳೋಣ, ಇದು ನಿಮ್ಮ ನಿರ್ಧಾರ ಇತ್ತು ಅನಿಸ್ತದೆ? ಹೌದು ಸರ್, ನಿರ್ಧಾರ. ಯಾಕಂತಂದ್ರೆ ನಿಮ್ಗೆ ಗೊತ್ತಿರೋ ಪ್ರಕಾರ ನಮ್ ಕೋಲಾರಲ್ಲಿ ದಿನೇ ದಿನೇನು ಇವಾಗ ಔಟ್ ಫೀಲ್ಡ್ ಅಲ್ಲಿ ವೈರಸ್ ಅಂದ್ರೆ ನಾವ್ ಏನಂತೀವಿ ವೈರಸ್ಸಿನ ಕಾಟ ತುಂಬಾ ಜಾಸ್ತಿ ಯಾವ್ದೇ ಬೆಳೆಗೆ. ಹಂಗಾಗಿ ಇದನ್ನ ಏನೋ ಮಾಡಿದ್ ಸ್ವಲ್ಪ ಒಳಗ ಒಂಥರ ರಿಮೋಟ್ ಇದೆ, ರಿಮೋಟ್ ಕಂಟ್ರೋಲ್ ಅಂದ್ರೆ ಏನ್ ಒಳಗಡೆ ತುಂಬಾ ಡಿಸೀಸ್ ಅಟ್ಯಾಕ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇರ್ತದೆ. ಹಂಗಾಗಿ ನನ್ಗೆ ಶೆಡ್ ಅಲ್ಲಿ ಮಾಡಿಸ್ಕೊಂಡು ಇದರಲ್ಲೇ ಲಾಭದಾಯಕವಾಗಿ ಮಾಡ್ಕೋಬಹುದು. ಆಮೇಲೆ ಇದು ಕ್ಯಾಪ್ಸಿಕಮ್ ಮುಂದೆ ಅಲ್ಲ, ಇದರಲ್ಲಿ ಬೆಳೀತಕ್ಕಂತ ಹೂಗಳಿಗೆ ತುಂಬಾ ಹೆಚ್ಚಿನ ಬೆಲೆ ಬರ್ತದೆ ಸರ್. ಇವಾಗ ನಾವು ಒಂದೇ ಕ್ಯಾಪ್ಸಿಕಮ್ ಮಾಡ್ಕೊಂಡು ಹೋಗೋದಿಲ್ಲ, ಒಂದು ಬೆಳೆ ನಾವು ಮತ್ತೆ ಅಂದ್ರೆ ಕ್ರಾಪ್ ಚೇಂಜ್ ಮಾಡ್ಬೇಕು, ಕ್ರಾಪ್ ರೊಟೇಷನ್ ಮಾಡ್ಬೇಕು. ಸರಿ, ಜೋಳನು ಹಾಕೊಂತೀವಿ, ಅದನ್ನ ಕಲ್ಟಿವೇಷನ್ ಮಾಡ್ತೀವಿ. ತಾವು ಹೇಳ್ತಾರಲ್ಲ ಈಗ ಮತ್ತೀಗ ಒಂದು 12 ತಿಂಗಳಿಗೆ ಮತ್ತೆ ಇದು ಚೇಂಜ್ ಆಗುತ್ತೆ. 12 ತಿಂಗಳಿಗೆ ಕ್ರೈಸಾಂಥಮಮ್ ಹೂ ಹೋಗ್ತೀವಿ, ಅದು ಏನಾಗುತ್ತೆ, ಸೇವಂತಿಗೆ ಹೂ ತರ್ತೀವಿ, ಸೇವಂತಿಗೆ ಹೂ ಹೋದಾಗ ಆಗ ಮಳೆಗಾಲ ಇರ್ತದೆ, ಈಗ ಮಾರುಕಟ್ಟೆಯಲ್ಲಿ 100 ರೂಪಾಯಿ ಹೋಗ್ತಾ ಇರ್ತದೆ ಫಾರ್ ಎಕ್ಸಾಂಪಲ್ ಕೆಜಿ ಅಂತಿದ್ರೆ, ಅಕಸ್ಮಾತ್ ಆಗಿ ಅವತ್ತು ಇವಾಗ ಬೆಳಗ್ಗೆ ಹೂವು ಕಟ್ ಮಾಡ್ಬೇಕು ಸಂಜೆ ಇಲ್ಲ ಅವತ್ತು ರಾತ್ರಿ ಏನಾರ ಮಳೆ ಸುರಿತು ಅಂತಂದ್ರೆ ಅದನ್ನ 20 ರೂಪಾಯಿ 30 ರೂಪಾಯಿ ಕೇಳೋದಿಲ್ಲ. ನೋಡಿ ನೋಡಿ ನೋಡಿ, ಆಗ ಏನಾಗುತ್ತೆ, ತೇವದು ಹೂವ ದೂರ ಸಾಕಾಣಿಕೆಗೆ ಆಗೋದಿಲ್ಲ ಅಂತ ಹೇಳ್ತಾರೆ ಅವ್ರು, ಕಾರಣ ಕೊಡ್ತಾರೆ. ಈ ಪಾಲಿ ಹೌಸ್ ಅಲ್ಲಿ ಇರೋದ್ರೆ ಒಂದೇ ಒಂದು ಹನಿ ಒಳಗಡೆ ನೀರು ಹೋಗೋದಿಲ್ಲ. ಆಗ 100 ರೂಪಾಯಿ ಇರ್ತಕ್ಕಂತ ಹೂವು ಅವತ್ತಿನ ದಿನ ಮಳೆ ಬಿದ್ದಿದ್ದ ದಿನ 200 ರೂಪಾಯಿ ಹೋಗೋ ಚಾನ್ಸಸ್ ಇರ್ತದೆ. ಹೌದು, ಎಲ್ಲ ಕಡೆನೂ ತೇವ ನೆಂದಿರ್ತದೆ, ಇದು ಏನಾಗಿರಲ್ಲ. ಹಂಗಾಗಿ ಯಾವಾಗ ಕಡಿಮೆ ದೂರ ಸಾಕಾಣಿಕೆಗೆ ಹೂವ ಬೇಕಾಗಿರ್ತಕ್ಕಂಥ ಹೂವು ಕಡಿಮೆ ಬಂದಿರ್ತದೆ ಮಾರ್ಕೆಟ್ಗೆ, ಅವಾಗ ಈ ಹೂವಿಗೆ ತುಂಬಾ ಡಿಮ್ಯಾಂಡ್ ಇರ್ತದೆ, ಹೆಚ್ಚಿನ ಬೆಲೆ ಹೋಗೋ ಚಾನ್ಸಸ್ ತುಂಬಾ ಇರ್ತದೆ. ಹಾಗಾಗಿ ಸಾಕಷ್ಟು ತಾವು ಮಾಡಿದ ಒಂದು ಉದ್ಯೋಗದ ಮೇಲೆ ತಮ್ಗೆ ವಿಶ್ವಾಸ ಇದೆ. ಸಾಕಷ್ಟು ಈಗ ಕೃಷಿ ಇಲಾಖೆಯವರು ಕೂಡ ತಮ್ಮ ಒಂದು ಕೆಲಸದ ನಿರ್ವಹಣೆಯನ್ನ ನೋಡಿ, ತಮ್ಮ ಬೆಳೆನ ಒಂದು ಪ್ರಗತಿಯನ್ನ ನೋಡಿ ಅವರಿಗೂ ಕೂಡ ಖುಷಿಯಾಗಿದೆ. ಅವ್ರಿಗೂ ಖುಷಿಯಾಗಿದೆ ಸರ್. ನಾವು ಎಲ್ಲ ನಮ್ದು ಅವಿಭಕ್ತ ಕುಟುಂಬ, ನಾವೆಲ್ಲ ಏನ್ ಓದಿದ್ದೀರಿ ವೆಂಕಟರಾಮ ರೆಡ್ಡಿ? ಪಿಯುಸಿ ಸರ್. ಪಿಯುಸಿ ಓದಿದ್ರಿ? ಪಿಯುಸಿ ಓದಿದೀವಿ. ನಾವು ನಮ್ಮ ಅಣ್ಣ ಎಲ್ಲ ಜೊತೆಯಾಗಿದ್ಕೊಂಡು ವ್ಯವಸಾಯ ಮಾಡೋದ್ರಿಂದ ನಮ್ಗೆ ಸರ್ಕಾರದಿಂದ ಸಹಾಯಧನಗಳು ಸಿಕ್ಕಿದೆ. ನಮ್ಮ ಅಣ್ಣನ್ಗೆ ಈ ಬೆಳೆ ಎಲ್ಲ ಚೆನ್ನಾಗಿ ಬೆಳೆದು ಉತ್ತಮ ಪ್ರಶಸ್ತಿಗಳನ್ನು ಸಿಕ್ಕಿವೆ. ನಮ್ಗೆ ಈ ಕೃಷಿಯಲ್ಲಿ ತುಂಬಾ ನಮ್ ಖುಷಿ ಅನಿಸ್ತದೆ ಸರ್. ಈಗ ಎಲ್ಲ 20,000-30,000 ತಗೊಂಡು ಎಲ್ಲ ಹೊರಗಡೆ ನಗರ ಪ್ರದೇಶಗಳಿಗೆ ಹೋಗಿ ಕೆಲಸ ಮಾಡೋದಿಗೆ ಅಲ್ಲಿ ನೆಮ್ಮದಿ ಇರೋದಕ್ಕಿಂತ ಇಲ್ಲಿ ಉತ್ತಮ ವಾತಾವರಣನೇ ಇರ್ತದೆ. ನಮ್ಗೆ ಅಕಸ್ಮಾತ್ ಆಗಿ ಇವಾಗ ನಾವು ಇಲ್ಲಿ ನಾವು ಒಂದ್ 10 ಜನಕ್ಕೆ ಕೆಲಸ ಕೊಟ್ಟ ಹಂಗಾಗುತ್ತೆ. ನಾವು ಅಲ್ಲಿ ಹೋಗಿ ಕೈ ಚಾಚೋದಕ್ಕಿಂತ 20,000 ಇಲ್ಲಿ ದುಡಿದ್ರೆ ನಮ್ಗೆ ದೇವರು ಒಂದು ಬೆಳೆಯಲ್ಲಿ ಬೇಕಾದ್ರೆ ನಾವ್ ಏನ್ ಅನ್ಕೊಂಡಿದೀವಿ ಅದನ್ನ ನಿರೀಕ್ಷೆಗೂ ಮೀರಿ ಲಾಭದಾಯಕ ಪಡ್ಕೊಳ್ಳೋ ಚಾನ್ಸಸ್ ತುಂಬಾ ಇದೆ ಸರ್. ಒಂದೇ ಒಂದೇ ಅಂದ್ರೆ ಕೆಲಸ ಜಾಸ್ತಿ ಆಗುತ್ತೆ, ಕೆಲಸ ಜಾಸ್ತಿ ಆಗುತ್ತೆ. ಎಲ್ಲೂ ಹೊರಗಡೆ ಹೋಗಕ್ಕಾಗಲ್ಲ, ಹೊರಗಡೆ ಹೋಗಕ್ ಆಗೋದಿಲ್ಲ. ಏನಂತ ನಾವು ಮಾಡಿರೋದೆ ವ್ಯವಸಾಯ, ನಮ್ಗೆ ವ್ಯವಸಾಯನೇ ಹಂಗಲ್ಲ ಸರ್. ಯಾವಾಗೂ 24 ಗಂಟೆನು ಬಿಸಿ ಶೆಡ್ಯೂಲ್ ಇರ್ತದೆ, ಕೆಲವರು 24 ಗಂಟೆ ಫ್ರೀನು ಇರ್ತಾರೆ. ಹಂಗಾಗಿ ವ್ಯವಸಾಯನ ನಾವು ಎಷ್ಟು ಮುತುವರ್ಜಿ ಮಾಡಿಸಿದ್ರೆ, ನಮ್ ತಂದೆ ಹೇಳ್ತಿದ್ರು 100% ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿದ್ರೆ ನಮ್ಗೆ ಸಿಗೋದು 70-60, ನಾವು ಮಾಡೋದೆ 50 ಆದ್ರೆ ನಮ್ಗೆ ಸಿಗೋದು 25 ಅಂತೇಳಿ. ಹಂಗಾಗಿ ಅದನ್ನ ನಾವು ಏನಾದ್ರೂ ನಾವ್ ಏನೇ ಮಾಡಿದ್ರು ಅದಕ್ಕೆ ಶ್ರಮ ವಹಿಸಿ ಮುತುವರ್ಜಿ ವಹಿಸಿ ಮಾಡ್ತೀವಿ ಸರ್, ಯಾವ್ದೇ ಬೆಳೆ ಬರಲಿ. ತುಂಬಾ ಸಂತೋಷ ವೆಂಕಟಶ್ಯಾಮ ರೆಡ್ಡಿ ಅವರೇ, ತಮ್ಮ ಒಂದು ಕ್ಯಾಪ್ಸಿಕಂ ಬೆಳೆಯ ಅನುಭವ ಕೇಳಿ ನಮ್ಮ ರೈತರಿಗೂ ಕೂಡ ತುಂಬಾ ಕುತೂಹಲ ಆಗಿರ್ತದೆ, ವಿಷಯ ಆಗಿರ್ತದೆ. ಕೆಲವರು ರೈತರು ಇರ್ತಾರೆ, ನಾನು ಕೂಡ ವೆಂಕಟಶ್ಯಾಮ ರೆಡ್ಡಿ ಅವ್ರ ಜೊತೆ ಮಾತಾಡಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ಕೊಡಬಹುದಲ್ಲ? ಕೊಡಬಹುದು ಸರ್. ಹೇಳಿ. ನಮ್ಮ ದೂರವಾಣಿ ಸಂಖ್ಯೆ 9591232826. ಇನ್ನೊಮ್ಮೆ ಹೇಳಿ. 9591232826. ತುಂಬಾ ತುಂಬಾ ಧನ್ಯವಾದಗಳು ವೆಂಕಟಶ್ಯಾಮ ರೆಡ್ಡಿ ಅವರೇ. ಮುಂಬರುವ ದಿನಗಳಲ್ಲಿ ತಮ್ಮ ಒಂದು ಬೇಸಾಯದ ಒಂದು ಯಶೋಗಾಥೆ ಇನ್ನೂ ಕೂಡ ಯಶಸ್ಸಾಗಲಿ, ಇನ್ನೂ ಕೂಡ ಜಾಸ್ತಿ ಸಾಧನೆ ಗಳಿಸ್ರಿ, ಎಲ್ಲರಿಗೂ ಮಾದರಿಯಾಗ್ರಿ, ತಮಗೂ ಕೂಡ ಕೃಷಿ ಪಂಡಿತ ಪ್ರಶಸ್ತಿ ಸದ್ಯದಲ್ಲಿ ಬರಲಿ ಅಂತ ನಾವು ಕೂಡ ಆಶಿಸ್ತೇವೆ. ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಪ್ರಗತಿಪರ ರೈತ ವೆಂಕಟಶ್ಯಾಮರೆಡ್ಡಿ ಅವರೊಂದಿಗಿನ ಸಂದರ್ಶನ ಕೇಳಿದರೆ. ಇವರನ್ನು ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ಚಗೌಡ. ಈಗ ಕೇಳಿ ಜನಪದ ಗೀತೆ ಕಾರ್ಯಕ್ರಮದಲ್ಲಿ ತಿಪಟೂರು ತಾಲೂಕು ಕೋಟನಾಯಕನಹಳ್ಳಿಯ ಕೆಟಿ ಪರಮೇಶ್ವರಯ್ಯ ಮತ್ತು ಸಂಗಡಿಗರಿಂದ ತತ್ವ ಪದಗಳು. ಕಾರ್ಯ ಭಕ್ತ ವತ್ಸಲಯ ಸಾಕ್ಷಾತ್ಕಾರಿಯ ವ್ಯಕ್ತಳಾದ

ಸುಖ ಎಲ್ಲರಿಗೆಲ್ಲೈತವ ದುಃಖ ತುಂಬಿದ ಮರುತ್ಯಾದ ಮ್ಯಾಲ ಸುಖ ಎಲ್ಲರಿಗೆಲ್ಲೈತವ ದುಃಖ ತುಂಬಿದ ಮರುತ್ಯಾದ ಮ್ಯಾಲ ದುಃಖ ತುಂಬಿದ ಮರುತ್ಯಾದ ಮ್ಯಾಗ ಸುಖ ತುಂಬಿದ ಮರುತ್ಯಾದ ಮ್ಯಾಲ ಸುಖ ಎಲ್ಲರಿಗೆಲ್ಲೈತವ ಮರುತ್ಯಾದ ಮ್ಯಾದ ಸುಖ ಎಲ್ಲರಿಗೆಲ್ಲೈತವ ದುಃಖ ತುಂಬಿದ ಮರುತ್ಯಾದ ಮ್ಯಾಲ ನಾ ಮಾಡಿದ ಪಾಪ ನಾ ಕಳೆಯಬೇಕ ನಾ ಮಾಡಿದ ಪಾಪ ನಾ ಕಳೆಯಬೇಕ ಶಿವನ ಮ್ಯಾಲ ಸಿಟ್ಟಾಗಬೇಕ ಶಿವನ ಮ್ಯಾಲ ಸಿಟ್ಟಾಗಬೇಕ ಶಿವನ ಮ್ಯಾಲ ಸಿಟ್ಟಾಗಬೇಕ ಶಿವನ ಮ್ಯಾಲ ಸಿಟ್ಟಾಗಬೇಕ ಸುಖ ಎಲ್ಲರಿಗೆಲ್ಲೈತವ ದುಃಖ ತುಂಬಿದ ಮರುತ್ಯಾದ ಮ್ಯಾಲ ದುಃಖ ತುಂಬಿದ ಮರುತ್ಯಾದ ಸತ್ಯವಂತನಾದ ಹರಿಶ್ಚಂದ್ರ ರಾಜ ಸತ್ಯವಂತನಾದ ಹರಿಶ್ಚಂದ್ರ ರಾಜ ಸತ್ಯವಂತನಾದ ಹರಿಶ್ಚಂದ್ರ ರಾಜ ಸತ್ಯವಂತನಾದ ಹರಿಶ್ಚಂದ್ರ ರಾಜ ಎಂಟಿ ಮಕ್ಕಳ ಮಾರಿ ಋಣವ ತೀರಿಸಿದ, ಹೆಂಡತಿ ಮಕ್ಕಳ ಮಾರಿ ಋಣವ ತೀರಿಸಿದ, ಹೆಂಡತಿ ಮಕ್ಕಳ ಮಾರಿ ಋಣವ ತೀರಿಸಿದ, ಹೆಂಡತಿ ಮಕ್ಕಳ ಮಾರಿ ಋಣವ ತೀರಿಸಿದ, ಒಲೆಯಾಗಿ ಆಳಾಗಿ ಸುಡುಗಾಡ ಕಾಯ್ದ, ಒಲೆಯಾಗಿ ಆಳಾಗಿ ಸುಡುಗಾಡ ಕಾಯ್ದ, ಒಲೆಯಾಗಿ ಆಳಾಗಿ ಸುಡುಗಾಡ ಕಾಯ್ದ, ಒಲೆಯಾಗಿ ಆಳಾಗಿ ಸುಡುಗಾಡ ಕಾಯ್ದ, ಸುಖ ಎಲ್ಲರಿಗೆಲ್ಲೈತವ ದುಃಖ ತುಂಬಿದ ಮರುಕ್ಯಾದ ಮ್ಯಾಗ, ದುಃಖ ತುಂಬಿದ ಮರುಕ್ಯಾದ ಮ್ಯಾಗ, ತಂದೆ ಮಾತಿಗಾಗಿ ಶ್ರೀರಾಮಚಂದ್ರ, ತಂದೆ ಮಾತಿಗಾಗಿ ಶ್ರೀರಾಮಚಂದ್ರ, ತಂದೆ ಮಾತಿಗಾಗಿ ಶ್ರೀರಾಮಚಂದ್ರ, ತಂದೆ ಮಾತಿಗಾಗಿ ಶ್ರೀರಾಮಚಂದ್ರ, ಹದಿನಾಲ್ಕು ವರುಷ ವನವಾಸಕ್ಕೋದ, ಹದಿನಾಲ್ಕು ವರುಷ ವನವಾಸಕ್ಕೋದ, ತಂದೆ ಮಾತಿಗಾಗಿ ಶ್ರೀರಾಮಚಂದ್ರ, ತಂದೆ ಮಾತಿಗಾಗಿ ಶ್ರೀರಾಮಚಂದ್ರ, ಹದಿನಾಲ್ಕು ವರುಷ ವನವಾಸಕ್ಕೋದ, ಹದಿನಾಲ್ಕು ವರುಷ ವನವಾಸಕ್ಕೋದ, ಸೀತೆಯ ಕಳಕೊಂಡು ಬಲು ಕಷ್ಟಪಟ್ಟ, ಸೀತೆಯ ಕಳಕೊಂಡು ಬಲು ಕಷ್ಟಪಟ್ಟ, ಸೀತೆಯ ಕಳಕೊಂಡು ಬಲು ಕಷ್ಟಪಟ್ಟ, ಸೀತೆಯ ಕಳಕೊಂಡು ಬಲು ಕಷ್ಟಪಟ್ಟ, ಸುಖ ಎಲ್ಲರಿಗೆಲ್ಲೈತವ ದುಃಖ ತುಂಬಿದ ಮರುತ್ಯಾದ ಮ್ಯಾಗ, ಮಾ ಮಾಡಿದ ಪಾಪ ನಾ ಕಳೆಯಬೇಕ, ಮಾ ಮಾಡಿದ ಪಾಪ ನಾ ಕಳೆಯಬೇಕ, ಆ ಶಿವನ ಮ್ಯಾಲ ಕಾಸಿಟ್ಟಾಗಬೇಕ, ಶಿವನ ಮ್ಯಾಲ ಕಾಸಿಟ್ಟಾಗಬೇಕ, ಸುಖ ಎಲ್ಲರಿಗೆಲ್ಲೈತವ ದುಃಖ ತುಂಬಿದ ಮರುತ್ಯಾದ ಮ್ಯಾಗ, ದುಃಖ ತುಂಬಿದ ಮರುತ್ಯಾದ ಮ್ಯಾಗ, ಕೌರವರ ಮೋಸಾದಿ ಪಂಚಾ ಪಾಂಡವರು, ಕೌರವರ ಮೋಸಾದಿ ಪಂಚಾ ಪಾಂಡವರ, ಕೌರವರ ಮೋಸಾದಿ ಪಂಚಾ ಪಾಂಡವರು, ಕೌರವರ ಮೋಸಾದಿ ಪಂಚಾ ಪಾಂಡವರು, ರಾಜ್ಯ ಕೋಶವ ಬಿಟ್ಟು ಬಲು ಭವನ ಪಟ್ಟರು, ರಾಜ್ಯ ಕೋಶವ ಬಿಟ್ಟು ಬಲು ಭವನ ಪಟ್ಟರು, ಕೌರವರ ಮೋಸಾದಿ ಪಂಚಾ ಪಾಂಡವರು, ಕೌರವರ ಮೋಸಾದಿ ಪಂಚಾ ಪಾಂಡವರು, ರಾಜ್ಯ ಕೋಶವ ಬಿಟ್ಟು ಬಲು ಭವನ ಪಟ್ಟರು, ರಾಜ ಕೋಶವ ಬಿಟ್ಟು ಬಲು ಭವನ ಪಟ್ಟರು, ಅಪಮಾನಗಳನ್ನೆಲ್ಲ ಸಹಿಸಿಕೊಂಡರು, ಅಪಮಾನಗಳನ್ನೆಲ್ಲ ಸಹಿಸಿಕೊಂಡರು, ಸುಖ ಎಲ್ಲರಿಗೆಲ್ಲೈತವಾ